ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ವಾಣಿಯಲ್ಲಿ ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಆನಂತರ ಬೆಳೆ ಉತ್ಪಾದನೆಯಲ್ಲಿ ನೋಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಆಲ್ಗಿ ನ್ಯಾನೋಬಯೋಟಿಕ್ಸ್ ಸಂಸ್ಥೆ ಬೆಂಗಳೂರು. ಆನಂತರ ಕೃಷಿ ರಂಗ ಹಾಗೂ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಕೃಷಿ ದರ್ಪಣ ಬಿತ್ತರವಾಗಲಿದೆ. ನೀನಾದಿಗಾದೆಯೋ ಎಲೆ ಮಾನವ ಹದಿ ಹದಿ ಗೋವು ನಾನು ಹದಿ ಹದಿ ಗೋವು ನಾನು ಜನಪದ ಪಶುವೈದ್ಯ ಎಲೆ ಮಾನವ ಹದಿ ಹದಿ ಗೋವು ನಾನು ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ. ಪಾರಂಪರಿಕ ಜ್ಞಾನದ ಹಳೆ ಬೇರಿನ ಮೇಲೆ ಆಧುನಿಕ ವಿಜ್ಞಾನದ ಹೊಸ ಚಿಗುರು ಮೂಡಿದಾಗ ಆವಿರ್ಭವಿಸಿದ್ದೇ ಜನಪದ ಪಶುವೈದ್ಯ ಬಾನುಲಿ ಸರಣಿ. ಇಲ್ಲಿ ಜನಪದರ ಪಶು ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನ ನೀಡಿರೋರು ತಜ್ಞ ಪಶುವೈದ್ಯರು. ಹಾಗಾಗಿಯೇ ಇದು ವಿಶಿಷ್ಟವಾದ ಬಾನುಲಿ ಸರಣಿ. ನಮ್ಮ ಹಿರಿಯರ ಪರಂಪರಾಗತ ಪಶು ಚಿಕಿತ್ಸಾ ಜ್ಞಾನ ಉಳಿಯಬೇಕು, ಹಳ್ಳಿ ಹಳ್ಳಿಗಳಲ್ಲಿ ಇದರ ಬಳಕೆಯಾಗಬೇಕು, ಹಾಗೆ ನಾವೆಲ್ಲರೂ ಸೇರಿಯೇ ಇದನ್ನ ಬೆಳೆಸಬೇಕು. ಗೋಪಾಲಕರಾದ ನಿಮಗೆ ಈ ಬಾನುಲಿ ಸರಣಿ ಹೆಚ್ಚು ಉಪಯುಕ್ತವಾಗಲಿ ಎಂಬುದು ನಮ್ಮ ಸದಾಶಯ. ಕೇಳಿ ಕಾರ್ಯಕ್ರಮ ಜನಪದ ಪಶುವೈದ್ಯ. ಸಗಣಿಯಾದೆ ಕಟ್ಟಿದರೆ ಕುರುಳಾದೆ ಸುತ್ತದೆ ನೊಸಲಿಗೆ ವಿಭೂತಿಯಾದೆ ರೈತ ಬಾಂಧವರೇ ನಮಸ್ಕಾರ. ಜನಪದ ಪಶುವೈದ್ಯ ಸರಣಿಯ 6ನೇ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕಳೆದ ವಾರ ನಾವು ಕೆಚ್ಚಲುಬಾವು ರೋಗದ ಬಗ್ಗೆ, ಅದರ ವಿಧಗಳ ಬಗ್ಗೆ, ಅದಕ್ಕೆ ನೀಡಬಹುದಾದ ಪ್ರಥಮ ಚಿಕಿತ್ಸೆ ಹಾಗೂ ಮನೆ ಮದ್ದುಗಳ ಬಗ್ಗೆ ವಿವರವಾಗಿ ತಿಳ್ಕೊಂಡ್ವಿ. ಇವತ್ತು ಅಂದ್ರೆ ಕೆಚ್ಚಲುಬಾವು ಅಲ್ಲದೇನೆ ಕೆಚ್ಚಲಿಗೆ ಬೇರೆ ಏನೇನು ತೊಂದರೆಗಳು ಕಂಡು ಬರಬಹುದು, ಆ ತೊಂದರೆಗಳನ್ನ ನಾವು ಯಾವ ರೀತಿ ಗುರುತಿಡಿಯೋದು, ಹಾಗೆ ಅದಕ್ಕೆ ಏನು ಮನೆ ಮದ್ದುಗಳನ್ನ ಪ್ರಯೋಗ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಸರ್ವೇ ಸಾಮಾನ್ಯವಾಗಿ ವಿಶೇಷವಾಗಿ ನಮ್ಮ ಏನು ಮಿಶ್ರತಳಿ ರಾಸುಗಳು HF ಹಾಗೂ ಜರ್ಸಿ ರಾಸುಗಳಿದೆ, ಅದರಲ್ಲೂ HF ರಾಸುಗಳಿಗೆ ಸ್ವಲ್ಪ ಜಾಸ್ತಿ ಬರ್ತಕ್ಕಂತ ಸಮಸ್ಯೆ ಅಂತಂದ್ರೆ ಮೊಲೆ ತೊಟ್ಟುಗಳಲ್ಲಿ ಉಂಟಾಗ್ತಕ್ಕಂತ ಮೈಲಿ ಗುಳ್ಳೆಗಳು ಅಥವಾ ನರುಳ್ಳೆಗಳು ಅಂತ ನಾವೇನು ಹೇಳ್ತೀವಿ. ಈ ನರುಳ್ಳೆಗಳು ಮೊಲೆ ತೊಟ್ಟಿನಲ್ಲಿ ಅಥವಾ ಕೆಚ್ಚಲಿನ ಮೇಲೆ ಮಾತ್ರ ಅಲ್ಲ, ಕೆಲವೊಮ್ಮೆ ಚರ್ಮದ ಬೇರೆ ಬೇರೆ ಭಾಗಗಳಲ್ಲೂ ಕಂಡು ಬರಬಹುದು. ಕುತ್ತಿಗೆಯ ಭಾಗದಲ್ಲಿ ಈ ಒಂದು ನರುಳ್ಳೆಗಳ ಪ್ರಮಾಣ ಜಾಸ್ತಿ ಇರುತ್ತೆ, ಹಾಗೇನೆ ಹೊಟ್ಟೆಯ ಭಾಗದಲ್ಲೂ ಕೂಡ ಈ ನರುಳ್ಳೆಗಳು ಬರಬಹುದು. ಇದಕ್ಕೆ ಪ್ರಮುಖವಾದ ಕಾರಣ ಒಂದು ವೈರಸ್, ಪ್ಯಾಪಿಲ್ಲೋಮಾ ಅಂತಕ್ಕಂತ ವೈರಸ್. ಈ ವೈರಾಣುಗಳ ಬಗ್ಗೆ ನಾನು ಕಾಲುಬಾಯಿ ಜ್ವರದ ಸಂದರ್ಭದಲ್ಲೇ ಅವು ಏನು ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟಿದ್ದೀನಿ. ಹಾಗಾಗಿ ಈ COVID-19 ಇದರಿಂದಾಗಿ ನಿಮ್ಮೆಲ್ಲರೂ ಕೂಡ ಈ ವೈರಸ್ಗಳ ಬಗ್ಗೆ ಸಾಕಷ್ಟು ಮಾಹಿತಿ ಲಭ್ಯ ಆಗಿದೆ. ಸೊ ಈ ಪ್ಯಾಪಿಲ್ಲೋಮಾ ವೈರಸ್ ಅಂತಕ್ಕಂತ ವೈರಾಣುವಿಂದ ಬರ್ತಕ್ಕಂತ ಈ ನರುಳ್ಳೆಗಳು ವಿಶೇಷವಾಗಿ ದನಗಳ ಕೆಚ್ಚಲನ್ನ ಆಶ್ರಯಿಸ್ತವೆ. ಆ ಕೆಚ್ಚಲಿನಲ್ಲಿ ಚಿಕ್ಕ ಚಿಕ್ಕ ಗಂಟುಗಳನ್ನ ಉಂಟು ಮಾಡ್ತವೆ. ಅದು ಮೊಲೆ ತೊಟ್ಟುಗಳ ಮೇಲೆ ಇರಬಹುದು ಅಥವಾ ಕೆಚ್ಚಲಿನ ಚರ್ಮದ ಮೇಲ್ಭಾಗದಲ್ಲಿ ಇರಬಹುದು, ಹಾಗೇನೆ ಕುತ್ತಿಗೆಯ ಭಾಗದಲ್ಲಿ ಹೊಟ್ಟೆಯ ಭಾಗದಲ್ಲೂ ಕೂಡ ಆ ನರುಳ್ಳೆಗಳು ಅಥವಾ ಗಂಟುಗಳು ಉಂಟಾಗಬಹುದು. ಇದು ಬಂದಾಗ ಏನಾಗುತ್ತಪ್ಪ ಅಂತಂದ್ರೆ ನಿಮಗೆ ಅಂದ್ರೆ ಅದರಲ್ಲಿ ಏನು ಜಾನುವಾರಿಗೆ ಅಷ್ಟೇನು ನೋವಿರೋದಿಲ್ಲ ಅಥವಾ ಅದಕ್ಕೆ ಹೆಚ್ಚಿನ ತೊಂದರೆ ಆಗೋದಿಲ್ಲ, ಆದ್ರೆ ನೀವು ಹಾಲು ಕರೀತಕ್ಕಂಥ ಸಂದರ್ಭದಲ್ಲಿ ತುಂಬಾನೇ ತೊಂದರೆ ಆಗ್ತದೆ, ನಿಮಗೆ ಸುಲಭವಾಗಿ ಹಾಲು ಕರೀಲಿಕ್ಕೆ ಕಷ್ಟ ಆಗ್ತದೆ. ಹಾಗೇನೆ ಒಂದು ಕಡೆ ಈ ನರುಳ್ಳೆಗಳು ಶುರುವಾಯಿತು ಅಂದ್ರೆ ಕೆಲವೇ ದಿನಗಳಲ್ಲಿ, ಒಂದು 15-20 ದಿನಗಳಲ್ಲಿ ಅದು ಇಡೀ ಕೆಚ್ಚಲನ್ನ ಅಥವಾ ಇಡೀ ಮೊಲೆಯನ್ನೇ ವ್ಯಾಪಿಸಿಕೊಂಡು ನೋಡ್ಲಿಕ್ಕೆನೆ ಒಂಥರ ವಿಕಾರವಾಗಿ ಕಾಣ್ತಕ್ಕಂಥ ಒಂದು ಸಂದರ್ಭಗಳು ಬರಬಹುದು. ಹಾಗಾಗಿ ಇದಕ್ಕೆ ಏನು ಚಿಕಿತ್ಸೆ ಮಾಡಬಹುದು ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ, ನಾನು ಕೆಚ್ಚಲು ಬಾವಿನ ಚಿಕಿತ್ಸೆಗೆ ಹೇಳುವಾಗ ಹೇಳಿದ್ದೆ ನಾವು ಲೋಳೆ ಸರವನ್ನು ಬಳಸಿಕೊಂಡು ಸುಲಭವಾಗಿ ಔಷಧಿ ಮಾಡಬಹುದು ಅಂತ ಹೇಳ್ಬಿಟ್ಟು. ಅದೇ ರೀತಿ ಈ ಮೈಲಿ ಗುಳ್ಳೆಗಳಿಗೆ ಅಥವಾ ನರುಳ್ಳೆಗಳಿಗೆ ಕೂಡ ನಾವು ಲೋಳೆ ಸರವನ್ನು ಬಳಸಿಕೊಂಡು ಸುಲಭವಾಗಿ ಔಷಧಿಯನ್ನು ತಯಾರಿಸ್ಕೋಬಹುದು. ಒಂದು ಪಟ್ಟೆಯಷ್ಟು ಲೋಳೆ ಸರವನ್ನು ತಗೊಳ್ಳಿ, ಅದಕ್ಕೆ ಒಂದು ಎರಡು ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸಿಕೊಂಡು ಹಾಗೇನೆ ಒಂದು ಎರಡು ಕಡಲೆ ಬೀಜ ಗಾತ್ರದ ಸುಣ್ಣವನ್ನು ಬೆರೆಸಿಬಿಟ್ಟು ನುಣ್ಣಗೆ ಅರಿಬೇಕು. ಒಳತಲ್ಲಾದರೂ ಹರ್ಕೋಬಹುದು, ಹಾಗೆಯೇ ಮಿಕ್ಸಿ ಕೂಡ ಮಾಡಿ ಇಟ್ಕೋಬಹುದು. ಈ ರೀತಿ ತಯಾರಿಸಿದಂಥ ಔಷಧಿಯನ್ನ ಅಂದ್ರೆ ಒಂದು ಪಟ್ಟೆ ಲೋಳೆ ಸರ, ಎರಡು ಚಮಚ ಅರಿಶಿನ ಪುಡಿ, ಹಾಗೆಯೇ ಎರಡು ಕಡಲೆಕಾಳು ಗಾತ್ರದ ಸುಣ್ಣ, ಈ ಮೂರು ಐಟಮ್ಸ್ ಅನ್ನ ಸೇರಿಸಿ ನುರ್ಕೊಂಡು ಮಾಡಿದಂತ ತಯಾರಿಸಿದಂಥ ಔಷಧಿಯನ್ನು ನೀವು ಎಲ್ಲೆಲ್ಲಿ ಈ ಮೈಲಿ ಗುಳ್ಳೆಗಳಾಗಿದ್ದಾವೆ ಅದಕ್ಕೆ ಹೆಚ್ಚಲ ಮೇಲೇನೆ ಇರ್ಬೋದು ಅಥವಾ ಚರ್ಮದ ಬೇರೆ ಭಾಗದಲ್ಲೇ ಇರ್ಬೋದು, ಚೆನ್ನಾಗಿ ಹಚ್ಚಬೇಕು. ಅಂದ್ರೆ ಈ ನರುಳ್ಳೆಗಳ ಬುಡಕ್ಕೆ ಇದನ್ನ ಚೆನ್ನಾಗಿ ಹಚ್ಚಿದ್ರೆ ಒಳ್ಳೆಯದು. ಅದನ್ನ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಒಂದು 4-5 ದಿನ ಹಚ್ಚತಾ ಬಂದ್ರೆ ನಿಧಾನವಾಗಿ ಆ ಒಂದು ಏನು ನರುಳ್ಳೆಗಳು ಉದುರ್ತಾ ಹೋಗ್ತವೆ. ಇದ್ರ ಜೊತೆಗೆ ನಾವು ತೂಜಾ ಅಂತಕ್ಕಂತ ಒಂದು ಆಯಿಂಟ್ಮೆಂಟ್ ಅಂಗಡಿಗಳಲ್ಲಿ ಸಿಗ್ತದೆ, ಆ ತೂಜಾ ಆಯಿಂಟ್ಮೆಂಟ್ ಅನ್ನು ಕೂಡ ನಾವು ಇದಕ್ಕೆ ಹಚ್ಕೋಬಹುದು. ಹಾಗೇನೆ ತೂಜಾ ಮದರ್ ಟಿಂಕ್ಚರ್ ಅನ್ಬಿಟ್ಟು ಕೆಲವೊಂದು ಹೋಮಿಯೋಪತಿ ಔಷಧಿ ನಿಮಗೆ ಎಲ್ಲಿ ಸಿಗುತ್ತೋ ಅಲ್ಲೂ ಕೂಡ ಸಿಗುತ್ತೆ, ಅದನ್ನು ಕೂಡ ಪ್ರಯೋಗ ಮಾಡಬಹುದು. ಸೊ ಈ ರೀತಿಯ ಪ್ರಯೋಗಗಳಿಂದ ನಾವು ಈ ಕೆಚ್ಚಲ ಮೇಲೆ ಆಗಿರ್ತಕ್ಕಂಥ ಮೈಲಿ ಗುಳ್ಳೆಗಳು ಅಥವಾ ನರುಳ್ಳೆಗಳನ್ನು ನಾವು ನಿವಾರಣೆ ಮಾಡಬಹುದು ಸ್ನೇಹಿತರೆ. ಇನ್ನು ಒಂದು ಸರ್ವೇ ಸಾಮಾನ್ಯವಾದ ಸಮಸ್ಯೆ, ನಮ್ಮ ಜಾನುವಾರುಗಳ ಹಾಲಿನಲ್ಲಿ, ದನಗಳ ಹಾಲಿನಲ್ಲಿ ರಕ್ತ ಹೋಗ್ತಕ್ಕಂಥದ್ದು. ನೀವು ಬೆಳಿಗ್ಗೆ ಮಾಮೂಲಿ ಹಾಲು ಕರೆಯಕ್ಕೆ ಹೋಗ್ತೀರಿ, ನೋಡ್ತೀರಿ ಕೆಚ್ಚಲಲ್ಲೇನು ಊತ ಇಲ್ಲ, ಹಸು ಆರಾಮಾಗಿ ಮೇಯ್ಕೊಂಡು ಚೆನ್ನಾಗೇ ಇದೆ, ಆದ್ರೆ ಹಾಲು ಕರೆದಂತಹ ಸಂದರ್ಭದಲ್ಲಿ ಸ್ವಲ್ಪ ರಕ್ತ ಮಿಶ್ರಿತವಾಗಿ ಕಂಡು ಬರ್ತಕ್ಕಂಥದ್ದು. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು, ಕೆಚ್ಚಲು ಊದ್ಕೊಂಡು ಹಾಲು ರಕ್ತ ಮಿಶ್ರಿತವಾಗಿ ಬರ್ತಾ ಇದೆ ಅಂದ್ರೆ ಅದು ಕೆಚ್ಚಲು ಬಾವಿನ ಲಕ್ಷಣ. ಇಲ್ಲ ಆ ರೀತಿ ಸಮಸ್ಯೆ ಏನಿಲ್ಲ, ಹಾಲನ್ನ ದಿನ ಎಷ್ಟು ಕೊಡ್ತಾ ಇತ್ತು ಅಷ್ಟೇ ಕೊಡ್ತಾ ಇದೆ, ಆದ್ರೆ ಹಾಲಿನಲ್ಲಿ ರಕ್ತ ಮಿಶ್ರಿತವಾಗಿದೆ ಅಂತಂದ್ರೆ ಇದು ಒಂದು ಫಿಸಿಯಲಾಜಿಕಲ್ ಪ್ರೋಸೆಸ್ ಅಂದ್ರೆ ಜೀವಶಾಸ್ತ್ರಿಕ ಒಂದು ಸಮಸ್ಯೆ ಅಂತ ಹೇಳ್ಬೋದು ನಾವು. ಅಂದ್ರೆ ಅಲ್ಲಿ ಏನು ಒಂದು ಕಾಯಿಲೆ ಏನಿರೋದಿಲ್ಲ, ಆದ್ರೂ ಕೂಡ ಕೆಲವೊಮ್ಮೆ ರಕ್ತದ ಅಂಶ ಹಾಲಿನಲ್ಲಿ ಹೋಗ್ತಾ ಇದೆ ಅಂದ್ಬಿಟ್ಟು ಇದಕ್ಕೆ ಹೆಚ್ಚಿನ ಚಿಕಿತ್ಸೆ ಏನು ಬೇಕಾಗುವುದಿಲ್ಲ, 2-3 ದಿವಸದಲ್ಲಿ ತಾನೇ ತಾನಾಗಿ ಅದು ನಿಯಂತ್ರಣಕ್ಕೆ ಬರುತ್ತೆ. ಆದ್ರೂ ಕೂಡ ನೀವು ಮನೆ ಮದ್ದನ್ನ ಏನ್ ಮಾಡಬಹುದಪ್ಪ ಅಂತಂದ್ರೆ ಅತ್ಯಂತ ಸುಲಭವಾಗಿ ನಮಗೆ ಸಿಗ್ತಕ್ಕಂಥ ಮುಟ್ಟಿದ್ರೆ ಮುನಿ ಸೊಪ್ಪು, ಮೊದಲೇ ಹೇಳ್ದಾಗೆ ಮುಳ್ಳಿರ್ತಕ್ಕಂಥ ಮುಟ್ಟಿದ್ರೆ ಮುನಿ ಸೊಪ್ಪು, ಮುಟ್ಟಿದ್ರೆ ಮುನಿ ಸೊಪ್ಪಿನಲ್ಲಿ ಮುಳ್ಳಿರೋ ಮುಟ್ಟಿದ್ರೆ ಮುನಿ ಸೊಪ್ಪು ಔಷಧೀಯ ಸಸ್ಯವಾಗಿ ನಾವು ಬಳಸ್ಕೋಬಹುದು. ಮುಳ್ಳಿಲ್ದೆ ಇರೋ ಮುಟ್ಟಿದ್ರೆ ಮುನಿ ಸೊಪ್ಪು, ಇಂಗ್ಲಿಷ್ನಲ್ಲಿ ನಾವು ಮೈಮೋಸಾ ಇನ್ವೇಸಿಯಾ ಅಂತ ಹೇಳ್ತೀವಿ, ಅದನ್ನ ತಿನ್ಸಿದ್ರೆ ಕೆಲವೊಮ್ಮೆ ವಿಷಬಾಧೆ ಆಗ್ತಕ್ಕಂಥ ಸಮಸ್ಯೆ ಕಂಡು ಬರಬಹುದು. ಹಾಗಾಗಿ ಮುಳ್ಳಿರೋ ಮುಟ್ಟಿದ್ರೆ ಮುನಿ ಸೊಪ್ಪನ್ನಷ್ಟೇ ನಾವು ತಗೊಳ್ಬೇಕಾಗುತ್ತೆ ಔಷಧಿ ತಯಾರಿಸಲಿಕ್ಕೆ. ಸೊ ಈ ಮುಟ್ಟಿದ್ರೆ ಮುನಿ ಸೊಪ್ಪನ್ನ ಒಂದು ಬೊಗಸೆಯಷ್ಟು ತಗೊಳ್ಳಿ, ಬೆಳಿಗ್ಗೆ ಒಂದು ಬೊಗಸೆ, ಸಂಜೆ ಒಂದು ಬೊಗಸೆ, ನೇರವಾಗಿ ದವಡೆಗೆ ಕೊಟ್ಟು ಇದನ್ನ ತಿನ್ನಿಸಿ, ತಿನ್ನಲಿಲ್ಲ ಅಂದ್ರೆ ಬೇರೆ ಮೇವಿನ ಜೊತೆ ಮಿಕ್ಸ್ ಮಾಡಿ ಕೂಡ ನೀವು ತಿನ್ನಿಸಬಹುದು. ಈ ರೀತಿಯಾಗಿ 2-3 ದಿನ ತಿನ್ನಿಸಿದ್ರೆ ಹಾಲಿನಲ್ಲಿ ಏನು ರಕ್ತ ಹೋಗ್ತಾ ಇದೆ ಅದರ ಪ್ರಮಾಣ ಕಮ್ಮಿ ಆಗಿಬಿಟ್ಟು ಬಿಳಿ ಬಿಳಿ ಹಾಲು ಬರಲಿಕ್ಕೆ ಶುರು ಆಗ್ತದೆ ಸ್ನೇಹಿತರೆ. ಸೊ ಇದು ಒಂದು ಬಹಳ ಸುಲಭವಾಗಿ ನೀವು ಮಾಡ್ಕೊಳ್ಬಹುದಾದಂತಹ ಔಷಧಿ. ಇನ್ನೊಂದು ಸಮಸ್ಯೆ, ಬಹಳ ಸರ್ವೇ ಸಾಮಾನ್ಯವಾದ ಸಮಸ್ಯೆ ನಮಗೆ ಕಂಡು ಬರ್ತಕ್ಕಂಥದ್ದು, ವಿಶೇಷವಾಗಿ ನಮ್ಮ ಮಿಶ್ರತಳಿ ರಾಸುಗಳಲ್ಲಿ ಅಂತಂದ್ರೆ ಮೊಲೆ ದ್ವಾರ ಮುಚ್ಕೊಳ್ತಕ್ಕಂಥದ್ದು. ಅಂದ್ರೆ ನೀವು ಬೆಳಗ್ಗೆ ಎದ್ದು ಹಾಲು ಕರಿಯಕ್ಕೆ ಹೋಗ್ತೀರಿ, ಧಾರೆ ತುಂಬಾ ಟೈಟ್ ಆಗಿ ಬರ್ತಕ್ಕಂಥದ್ದು ಅಥವಾ ತುಂಬಾ ತೆಳ್ಳಿಗೆ ಬರ್ತಾ ಇದೆ ದಾರಿ ಅಂತಂದ್ಬಿಟ್ಟು ನೀವು ನೋಡ್ತೀರಿ, ಸ್ವಲ್ಪ ಪ್ರಯೋಗ ಮಾಡಿ ನೋಡಿದಾಗ ಅಥವಾ ನೀವು ಕೆಚ್ಚಲನ್ನ ಚೆನ್ನಾಗಿ ಮೊಲೆಯನ್ನ ಮುಟ್ಟಿ ಮುಟ್ಟಿ ನೋಡಿದಾಗ ಮೊಲೆ ಒಳಗಡೆ ಏನೋ ಒಂಥರ ಸಣ್ಣ ಸಣ್ಣ ಗಂಟುಗಳ ತರ ಕಾಣಿಸ್ಕೊಳ್ಬಹುದು. ಇಲ್ಲಿ ಟೀಟ್ ಟ್ಯೂಮರ್ಸ್ ಅಂತ ಹೇಳ್ತಾರೆ, ಅಂದ್ರೆ ಮೊಲೆಯ ಒಳಭಾಗದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಗಡ್ಡೆಗಳಿಂದಾಗಿ ಈ ರೀತಿ ಆಗುತ್ತೆ. ಒಂದು ವಿಚಾರವನ್ನ ನಾವು ನೆನ್ಪಿಟ್ಕೊಳ್ಬೇಕು, ಈ ಒಂದು ಗಡ್ಡೆಗಳನ್ನ ನಾವು ಪಶುವೈದ್ಯರು ಶಸ್ತ್ರಚಿಕಿತ್ಸೆಯ ಮೂಲಕ ಸುಲಭವಾಗಿ ಪರಿಹರಿಸಬಹುದು. ಹಾಗಾಗಿ ಈ ರೀತಿ ಗಡ್ಡೆಗಳು ಕಂಡು ಬಂದಾಗ ನೀವೇನ್ ಮಾಡಬೇಕು, ನೇರವಾಗಿ ಪಶುವೈದ್ಯರನ್ನ ಕಂಡು ಅವರಿಂದ ಸೂಕ್ತವಾದ ಇದೇನು ದೊಡ್ಡ ಶಸ್ತ್ರಚಿಕಿತ್ಸೆ ಏನಲ್ಲ, ಬಹಳ ಸುಲಭವಾಗಿ ಮಾಡಬಹುದಾದಂತಹ ಶಸ್ತ್ರಚಿಕಿತ್ಸೆ, ಅದನ್ನ ಮಾಡಿಬಿಟ್ಟು ಆ ಗಡ್ಡೆಗಳನ್ನ ತೆಗೆಸಿ ಅವ್ರು ಹೇಳಿದಂತ ಔಷಧಿಗಳನ್ನ ಹಾಕಿಸಿದ್ರೆ ಈ ಸಮಸ್ಯೆಯಿಂದ ನಾವು ಮುಕ್ತರಾಗಬಹುದು. ಕೆಲವೊಮ್ಮೆ ಈ ಗಂಟುಗಳು ಮೊಲೆ ತೊಟ್ಟಿನ ತುದಿಯಲ್ಲಿ ಮಾತ್ರ ಇರುತ್ತೆ, ಅಂತ ದೊಡ್ಡ ಗಂಟೇನು ಇರೋದಿಲ್ಲ. ಆ ಸಂದರ್ಭದಲ್ಲಿ ಇವಾಗ ನಾನೇನ್ ಹೇಳ್ತೀನಿ, ಆ ಒಂದು ಮನೆ ಮದ್ದನ್ನ ನೀವು ಪ್ರಯೋಗ ಮಾಡಬಹುದು, ಅದರಿಂದ ಸಾಕಷ್ಟು ಫಲಿತಾಂಶಗಳು ಸಿಗುತ್ತೆ. ಏನ್ ಮಾಡಬಹುದಪ್ಪ ಅಂತಂದ್ರೆ, ಬೇವಿನ ಕಡ್ಡಿ ಏನಿರುತ್ತೆ ಆ ಬೇವಿನ ಒಂದು ಎಳೆ ಹಸಿರು ಕಡ್ಡಿಯನ್ನ ಅಥವಾ ಚಿಗುರಿನ ಕಡ್ಡಿಯನ್ನ ತಗೊಳ್ಳಿ, ಅದರ ಮೇಲಿರೋ ಸಿಪ್ಪೆಯನ್ನ ಸುಲ್ಕೊಳ್ಳಿ. ನೀವು ನೋಡ್ಕೋಬೇಕು ನಿಮ್ಮ ಹಸುವಿನ ಮೊಲೆಯ ದ್ವಾರ ಎಷ್ಟು ಇದೆ ಅಂತ ನೋಡಿಕೊಂಡು ಅದಕ್ಕೆ ಸೂಕ್ತ ಆಗ್ತಕ್ಕಂಥ ಒಂದು ಕಡ್ಡಿಯನ್ನೇ ನಾವು ತಗೊಳ್ಬೇಕಾಗತ್ತೆ. ತಗೊಂಡ್ಬಿಟ್ಟು ಅದನ್ನ ಒಂಚೂರು ಕೊಬ್ಬರಿ ಎಣ್ಣೆನಲ್ಲಿ ಅಥವಾ ಏನರಲ್ಲೋ ಅದ್ಬಿಟ್ಟು, ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಒಳ್ಳೇದು ಅಥವಾ ಬೇರೆ ಎಣ್ಣೆ ಇದ್ರು ಓಕೆ, ಅದ್ಬಿಟ್ಟು ನೀವು ಹಾಲು ಕರೆದ ಆದ್ಮೇಲೆ ಎಷ್ಟು ಬರುತ್ತೋ ಅಷ್ಟು ನೀಟಾಗಿ ಹಾಲು ಕರ್ಕೊಂಡ್ಬಿಟ್ಟು ನಿಧಾನವಾಗಿ ಇದನ್ನ ಆ ಮೊಲೆ ತೊಟ್ಟಿಗೆ ಮೇಲಕ್ಕೆ ಏರಿಸ್ತಾ ಬರಬೇಕು. ಏರಿಸುವಾಗ ಒಂದು ವಿಚಾರವನ್ನ ನೀವು ಗಮನದಲ್ಲಿಟ್ಕೋಬೇಕು, ಸಂಪೂರ್ಣವಾಗಿ ಈ ಕಡ್ಡಿ ಮೊಲೆ ತೊಟ್ಟಿನ ಒಳಗಡೆ ಸೇರಿಸ್ಕೊಳ್ಳೋ ರೀತಿಯಲ್ಲಿ ನಾವು ಏರಿಸಬಾರ್ದು. ಸ್ವಲ್ಪ ಭಾಗ ಅಟ್ಲೀಸ್ಟ್ ಒಂದು 1 cm ನಷ್ಟು ಹೊರಗಡೆ ಕಾಣ್ತಾ ಇರೋ ಹಾಗೆ ನಾವು ಏರಿಸಬೇಕು. ಆ ರೀತಿ ಎರಿಸಿದಾಗ ಏನಾಗುತ್ತೆ, ನಿಧಾನವಾಗಿ ಕೊಬ್ಬರಿ ಎಣ್ಣೆ ಬೇರೆ ಹಾಕಿರ್ತೀರಿ, ಜೊತೆಗೆ ಈ ಒಂದು ಬೇವಿನ ಒಂದು ಔಷಧೀಯ ಗುಣಗಳಿಂದಾಗಿ ಆ ಒಂದು ಗಂಟೆ ಏನಿತ್ತು ಅದು ನಿಧಾನವಾಗಿ ಕರಗ್ತಾ ಬರುತ್ತೆ. ನೀವು ಮತ್ತೆ ಸಂಜೆ ಹಾಲು ಕರಿಯೋಕ್ ಮುಂಚೆ ಈ ಕಡ್ಡಿಯನ್ನ ತೆಗೆದುಹಾಕಿ ಮೊಲೆಯನ್ನ ಕೆಚ್ಚಲನ್ನ ಚೆನ್ನಾಗಿ ತೊಳ್ಕೊಂಡು ಹಾಲು ಕರೀರಿ, ಇನ್ನೊಂದು ಹೊಸ ಕಡ್ಡಿಯನ್ನ ಅದೇ ರೀತಿಯಾಗಿ ಏರಿಸ್ಕೊಳ್ಳಿ. ಈ ರೀತಿಯಾಗಿ ಒಂದು ಮೂರ್ನಾಲ್ಕು ದಿನ ಮಾಡಿದ್ರೆ ನಿಧಾನವಾಗಿ ಧಾರೆ ಚೆನ್ನಾಗಿ ಬರ್ಲಿಕ್ಕೆ ಶುರುವಾಗ್ತದೆ, ಹಾಗೇನೆ ಆ ಗಂಟಿನ ಪ್ರಮಾಣ ಕೂಡ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಈ ರೀತಿಯಾಗಿ ನಾವು ಮೊಲೆ ದ್ವಾರ ಮುಚ್ಚಿದಾಗ, ಇದಕ್ಕೆ ನಾವು ಟೀಟ್ ಬ್ಲಾಕ್ ಅಂತ ಹೇಳ್ತೀವಿ, ಅದಕ್ಕೆ ನಾವು ಸುಲಭವಾದ ಮನೆ ಮದ್ದನ್ನು ನಾವು ಪ್ರಯೋಗ ಮಾಡಬಹುದು. ಇನ್ನು ಒಂದು ಸಾಮಾನ್ಯವಾದ ಸಮಸ್ಯೆ ಅಂತಂದ್ರೆ ಮೊಲೆಯ ಒಡಕು, ಅಂದ್ರೆ ವಿಶೇಷವಾಗಿ ಚಳಿಗಾಲದ ದಿನಗಳಲ್ಲಿ ನಮ್ಗೆ ಹಾಗೆ ಚರ್ಮ, ಮುಖದ ಚರ್ಮ, ಕಾಲು ಕೈ ಚರ್ಮ ಬಿರಿಯುತ್ತೋ, ನಾವೇನೋ ವ್ಯಾಸ್ಲೈನೋ ಮತ್ತೊಂದು ಹಚ್ಕೊಂಡು ಅದನ್ನು ವಾಸಿ ಮಾಡ್ಕೊಳ್ತೀವಿ, ಹಾಗೇನೆ ಕೆಚ್ಚಲಿನ ಚರ್ಮ ಕೂಡ ದನಗಳಲ್ಲಿ ಬಿರಿತಾ ಬರ್ತದೆ, ಒಡಕೊಡಕಾಗ್ತದೆ. ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಮೊಲೆ ತೊಟ್ಟಿನ ಚರ್ಮದಲ್ಲಿ ಏನಾದ್ರು ಒಡಕು ಕಂಡು ಬಂತು ಅಂತಂದ್ರೆ, ನೀವು ಕೆಚ್ಚಲಿಗೆ ಕೈ ಹಾಕಿದಾಗ ಹಾಲು ಕರೀಲಿಕ್ಕೆ ಮೊಲೆಯನ್ನ ಹಿಂಡ್ಲಿಕ್ಕೆ ಹೋದಾಗ ಅದಕ್ಕೆ ವಿಪರೀತವಾದ ನೋವಾಗುತ್ತೆ, ಆ ರಾಸು ನಿಮಗೆ ಒರಿತಕ್ಕಂತ ಸಂದರ್ಭ ಕೂಡ ಬರಬಹುದು. ಹಾಗಾಗಿ ಇದಕ್ಕೆ ನಾವು ಏನು ಮನೆ ಮದ್ದನ್ನ ಪ್ರಯೋಗ ಮಾಡಬಹುದಪ್ಪ ಅಂತಂದ್ರೆ, ಅತ್ಯಂತ ಸುಲಭವಾದ ಒಂದು ಮನೆ ಮದ್ದನ್ನ ನಾವು ಇದಕ್ಕೆ ಮಾಡಬಹುದು. ತುಳಸಿ ಸೊಪ್ಪು ಸ್ವಲ್ಪ, ಒಂದಿಡಿಯಷ್ಟು ತುಳಸಿ ಸೊಪ್ಪು ತಗೊಳ್ಳಿ, ಕಾಮಕಸ್ತೂರಿ ಸೊಪ್ಪು ಅದನ್ನು ಒಂದಿಡಿ ತಗೊಳ್ಳಿ, ಜೊತೆಗೆ ಬೇವಿನ ಸೊಪ್ಪು ಮೂರನ್ನು ಒಂದೊಂದು ಹಿಡಿ ತಗೊಳ್ಳಿ. ತುಳಸಿ ಸೊಪ್ಪು, ಕಾಮಕಸ್ತೂರಿ ಸೊಪ್ಪು ಹಾಗೂ ಬೇವಿನ ಸೊಪ್ಪು ಇದಿಷ್ಟನ್ನು ಒಂದೊಂದು ಹಿಡಿ ತಗೊಂಡು ಚೆನ್ನಾಗಿ ಹಿಂಡಿ ಬಿಟ್ಟು ಒಂದು 10 ಮಿಲಿಯಷ್ಟು ರಸ ಬರೋ ರೀತಿ ಮಾಡ್ಕೋಬೇಕು. ಇದನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನ ಹಿಂಡಿ ಒಂದು 10 ml ರಸವನ್ನು ತಕ್ಕೋಬೇಕು. ಅದಕ್ಕೆ ಒಂದು 80-100 ಗ್ರಾಂನಷ್ಟು ಹಸುವಿನ ಬೆಣ್ಣೆಯನ್ನ ಕಲಸಬೇಕು. ಏನ್ ನೀವು ರಸ ತಗೊಂಡಿದ್ದೀರಿ, ತುಳಸಿ ಸೊಪ್ಪು, ಕಾಮಕಸ್ತೂರಿ ಸೊಪ್ಪು ಹಾಗೂ ಬೇವಿನ ಸೊಪ್ಪಿನ ರಸ ಏನ್ ತಗೊಂಡಿದ್ದೀರಿ, ಆ ರಸಕ್ಕೆ ಒಂದು 70 ಗ್ರಾಂ ಅಥವಾ 80 ಗ್ರಾಮು ಹಸುವಿನ ಬೆಣ್ಣೆಯನ್ನ ಚೆನ್ನಾಗಿ ಕಲಸ್ಕೊಂಡ್ರೆ ಒಳ್ಳೆ ಔಷಧಿ ತಯಾರಾಗುತ್ತೆ. ನಿಮಗೆ ಬೆಣ್ಣೆ ಸಿಗ್ತಾ ಇಲ್ಲ ಅಂದ್ರೆ ಹಂದಿ ತುಪ್ಪನ್ನು ಕೂಡ ಕಲಸ್ಕೋಬಹುದು ಅಂತ ಹೇಳ್ತಾರೆ. ನಿಮಗೆ ಯಾವ್ದು ಅನುಕೂಲನೋ ಅದನ್ನ ಮಾಡ್ಕೊಳ್ಳಿ. ಬೆಣ್ಣೆನಲ್ಲಿ ಕಲಸ್ಕೊಂಡ್ರೆ ಒಳ್ಳೇದು, ಬೆಣ್ಣೆ ಸಿಕ್ಲಿಲ್ಲ ಅಂದ್ರೆ ಹಂದಿ ತುಪ್ಪದಲ್ಲಿ ಬೇಕಿದ್ರೆ ನೀವು ಕಲಸ್ಕೋಬಹುದು. ಕಲಸ್ಕೊಂಬಿಟ್ಟು ಇದನ್ನ ದಿನಕ್ಕೆ ಒಂದು 2-3 ಸಲ ಎಲ್ಲಿ ಯಾವ ಭಾಗದಲ್ಲಿ ಎಲ್ಲಾ ಭಾಗಕ್ಕೂ ಹಚ್ಚಿ, ಏನ್ ತೊಂದರೆ ಇಲ್ಲ, ಕೆಚ್ಚಲಿನ ಎಲ್ಲಾ ಭಾಗಗಳಿಗೆ ಮತ್ತೆ ಮೊಲೆಗಳಿಗೆ ಇದನ್ನ ಹಚ್ಚಿದ್ರೆ ಆ ಒಂದು ಒಡಕೆಲ್ಲ ನಿಧಾನವಾಗಿ ಕಮ್ಮಿ ಆಗ್ತಾ ಆಗ್ತಾ ಮೊಲೆಗಳು ಮತ್ತೆ ಕೆಚ್ಚಲು ಮೃದುವಾಗುತ್ತೆ, ನಿಮಗೆ ಹಾಲು ಕರೀಲಿಕ್ಕೆ ಸುಲಭ ಆಗುತ್ತೆ. ಇದನ್ನ ಒಂದು 2-3 ದಿನಗಳ ಕಾಲ ಆದ್ರೂ ನೀವು ಪ್ರಯೋಗ ಮಾಡಬೇಕಾಗ್ತದೆ. ಆಮೇಲೆ ಒಂದ್ ನೆನ್ಪಿಟ್ಕೊಳ್ಳಿ, ಹಾಲು ಕರೆದ ನಂತರ ಕೆಚ್ಚಲನ್ನ ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒಣಗಿಸಿ ಒರೆಸಿಬಿಟ್ಟು ಆಮೇಲೆ ಈ ಔಷಧಿಯನ್ನ ಪ್ರಯೋಗ ಮಾಡೋದು ಒಳ್ಳೆಯದು ಸ್ನೇಹಿತರೆ. ಸೊ ಈ ರೀತಿಯಾಗಿ ಜಾನುವಾರುಗಳು ವಿಶೇಷವಾಗಿ ನಮ್ಮ ದನಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರತಕ್ಕಂತಹ ಕೆಚ್ಚಲಿನ ಸಮಸ್ಯೆಗಳನ್ನು ನಾವು ಸುಲಭವಾಗಿ ನಿವಾರಣೆ ಮಾಡಿಕೊಳ್ಬಹುದು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮುಂದಿನ ವಾರ ಜಾನುವಾರುಗಳಲ್ಲಿ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ತಗೊಂಡು ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ. ಅಲ್ಲಿವರೆಗೂ ನನ್ನನ್ನು ಸಂಪರ್ಕಿಸಬೇಕಾದ್ರೆ ನನ್ನ ದೂರವಾಣಿ ಸಂಖ್ಯೆ 9008598832. ಮತ್ತೊಮ್ಮೆ ಹೇಳ್ತೀನಿ, 9008598832. ನಮಸ್ಕಾರ ಬಂಧುಗಳೇ. ಬಿಟ್ಟದೆ ಸಗಣಿಯಾದೆ, ಕಟ್ಟಿದರೆ ಕುರುಳಾದೆ, ಸುತ್ತದೆ ನೊಸಲಿಗೆ ವಿಭೂತಿಯಾದೆ, ತಟದೆ ಹಾಕಿದರೆ. ಇದುವರೆಗೂ ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಬರವಾದೆ ನೀನಾದಿಗಾದೆಯೋ ಎಲೆ ಮಾನವ, ಹರಿಹರಿ ಬಾಹು ನಾನು. ತಾಂತ್ರಿಕ ಮಾಹಿತಿ ಡಾಕ್ಟರ್ ಪಿ ರವಿಕುಮಾರ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಸಂಕಲನ ಗೋರಾ ರವಿಶಂಕರ್. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾಣಿಕೆ. ಮಧುರ ಗಾನ ಕಾದೆ ನೀನಾಗಿ ಗಾದೆಯೋ ಮಾನವ, ಹರಿ ಹರಿ ಗೋವು ನಾನು, ಹರಿ ಹರಿ.

ಸಾಕಷ್ಟು ಹಣ್ಣಿನ ಗಿಡಗಳನ್ನ ನಾನು ಹಾಕೊಂಡ್ ಬಂದಿದ್ದೀನಿ. ಏನು ಅಂತ ಅಂದ್ರೆ ಲಿಚಿ ಫ್ರೂಟ್ಸ್ ಅಂತ ಹೇಳಿ ಹಾಕಿದೀನಿ ಸರ್ ನಮ್ಮ ತೋಟದಲ್ಲಿ. ತುಂಬಾ ಚೆನ್ನಾಗಿ ಹಣ್ಣು ಬಿಡುತ್ತೆ ಅದು. ಅದ್ರ ಜೊತೆ ಆಲ್ ಸ್ಪೈಸಸ್ ಅಂತ ಹೇಳಿ ಪಲಾವ್ ಎಲ್ಲ ಮಾಡಬೇಕಾದ್ರೆ ಎಲೆನ ಉಪಯೋಗಿಸ್ತಾರೆ, ಅದನ್ನ ಹಾಕಿದ್ದೇನೆ. ನಂತರ ಬೆಳೆ ಉತ್ಪಾದನೆಯಲ್ಲಿ ನೂ ಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. 15ನೇ ತಾರೀಕು ಬುಧವಾರ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ ಕೃಷಿವಾಣಿ ಪ್ರಸಾರವಾಗುತ್ತೆ. ಇದರಲ್ಲಿ ವೈಜ್ಞಾನಿಕ ಕೃಷಿಯ ಪ್ರಾಮುಖ್ಯತೆ ಈ ಕುರಿತು ಹಾಸನ ತಾಲೂಕು ಕಾರ್ಯಕರ್ಯ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎನ್ ದೇವಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಮೊದಲು ಈ ಮಾಗಿ ಉಳುಮೆ ಅಂತ ಮಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪದ್ಧತಿ ನಮ್ಮಿಂದ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಕೊಡ್ತಾ ಇರತಕ್ಕಂತ ಒತ್ತಾಗ್ಬೋದು, ಅದಕ್ಕೆ ಕೊಡ್ತಾ ಇರತಕ್ಕಂತ ಪ್ರಾಮುಖ್ಯತೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮಾಗಿ ಉಳುಮೆಗೆ ಕಡಿಮೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಇದನ್ನ ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡಿದ್ದೇವೆ. ಆ ಮಾಗಿ ಉಳುಮೆಯಿಂದ ಆಗ್ತಕ್ಕಂತ ಅನೇಕ ವಿಧವಾದ ಅನುಕೂಲಗಳನ್ನು ಕಂಡಿದ್ದೇವೆ. ಇನ್ನು 16ನೇ ತಾರೀಕು ಗುರುವಾರ ತರಕಾರಿ ಬೆಳೆಗಳ ಸುಧಾರಿತ ತಳಿಗಳು ಈ ಕುರಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಬಿ ಆರ್ ರಘು ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡ್ತೇವೆ. ಉನ್ನತವಾದ ಇಳುವರಿ ಮತ್ತು ಆದಾಯಕ್ಕೆ ಬಹಳ ಪ್ರಮುಖವಾದ ಅಂಶ ಅಂದ್ರೆ ಉತ್ತಮ ಗುಣಮಟ್ಟದ ಬೀಜ ಮತ್ತು ಅಧಿಕ ಇಳುವರಿ ಮತ್ತು ರೋಗ ನಿರೋಧತೆ ಹೊಂದಿರುವ ತಳಿ ಮತ್ತು ಹೈಬ್ರಿಡ್ ತಳಿಗಳ ಬೀಜ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ರೈತ ಬಂಧುವರೇ, ಮುಂದಿನ ಶುಕ್ರವಾರ 17ನೇ ತಾರೀಕು ಎತ್ತುಗಳ ಸಾಕಾಣಿಕೆ ಕುರಿತ ಬಾನುಲಿ ಸರಣಿ ರೈತನ ಸಂಪತ್ತು ಪ್ರಸಾರವಾಗುತ್ತೆ. ಇದರಲ್ಲಿ ವೇದ ಕಾಲದಲ್ಲಿ ಎತ್ತುಗಳ ವಿಚಾರ ಈ ಕುರಿತು ವಾಲ್ಮೀಕಿ ಶ್ರೀನಿವಾಸ ಅಯ್ಯಂಗಾರ್ಯ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡ್ತೇವೆ. ಕೊಂಬೆಯದ ಎತ್ತು ಬೇಡ ಅಂತಾನು ಹೇಳ್ತಾರೆ, ಗೊರಸು ಒಡೆದಿರಬಾರದು ಅಂತಾರೆ, ನಾಲಿಗೆ ಉದ್ದನಾಗೂ ಇರಬಾರದು ಕಪ್ಪಾಗೂ ಇರಬಾರದು ಅಂತಾರೆ, ಮೊಣಕಾಲು ಸಣ್ಣನಾಗಿರಬಾರದು ದಪ್ಪನಾಗೂ ಇರಬಾರದು ಅಂತಾರೆ, ಅಶಕ್ತ ದೇಹವಿರಬಾರದು ಅಂತಾರೆ, ಹೆಚ್ಚು ಕಡಿಮೆ ಅಂಗಗಳು ಇರಬಾರದು ಅಂತಾರೆ. ಇವೆಲ್ಲವೂ ಅಶುಭಕರ ಚಿಹ್ನೆಗಳೇನಪ್ಪ ಅಂದ್ರೆ ಎತ್ತಿನ ಅನಾರೋಗ್ಯವನ್ನು ಸೂಚಿಸುತ್ತಷ್ಟೇನೆ. ರೈತ ಬಂಧುವರೇ, ಮುಂದಿನ ಶನಿವಾರ 18ನೇ ತಾರೀಕು ಮೊದಲಿಗೆ ಪಶು ಚಿಕಿತ್ಸೆಯಲ್ಲಿ ಮನೆಮದ್ದಿನ ಪ್ರಾಮುಖ್ಯತೆ ಕುರಿತ ಬಾನುಲಿ ಸರಣಿ ಜನಪದ ಪಶುವೈದ್ಯ ಪ್ರಸಾರವಾಗುತ್ತೆ. ಇದರಲ್ಲಿ ಜಾನುವಾರುಗಳಲ್ಲಿ ಸಂತಾನೋತ್ಪತ್ತಿಯ ಸಮಸ್ಯೆಗಳು ಈ ಕುರಿತಂತಹ ವಿಚಾರವನ್ನ ಆಲಿಸಬಹುದು. ನಂತರ ಕೃಷಿ ದರ್ಪಣ, ಕೃಷಿ ಲೋಕ, ಹಾಗೇನೆ ಬೆಳೆ ಉತ್ಪಾದನೆಯಲ್ಲಿ ನೂ ಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ರೈತ ಬಂಧುವರೇ, ಇದುವರೆಗೆ ಹಾಸನ ಆಕಾಶವಾಣಿಯಿಂದ ಬರುವ ಮುಂದಿನ ಒಂದು ವಾರದ ಕಾಲ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಬಿತ್ತರವಾಗುತ್ತೆ ಅನ್ನುವ ಪಕ್ಷಿ ನೋಟವನ್ನ ಆಲಿಸಿದ್ರಲ್ಲ. ಇಲ್ಲಿಗೆ ಇಂದಿನ ಕೃಷಿ ದರ್ಪಣ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿ ದರ್ಪಣ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಕೃಷಿ ದರ್ಪಣ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಕೃಷಿ ದರ್ಪಣ ಬ್ಯಾಂಕ್ ಆಫ್ ಬರೋಡಾ ಪ್ರಸ್ತುತಪಡಿಸುತ್ತಿದೆ ಅತ್ಯಾಕರ್ಷಕ ಬಡ್ಡಿದರದಲ್ಲಿ ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಕೃಷಿ ಸಾಲ ಮತ್ತು ಬಂಗಾರದ ಒಡವೆಗಳ ಮೇಲೆ ಶೀಘ್ರ ಮತ್ತು ತ್ವರಿತಗತಿಯಲ್ಲಿ ಸಾಲ ಮಂಜೂರಾತಿ. ಇಂದೇ ನಿಮ್ಮ ಹತ್ತಿರದ ಬ್ಯಾಂಕ್ ಆಫ್ ಬರೋಡಾ ಶಾಖೆಯನ್ನು ಸಂಪರ್ಕಿಸಿ ಷರತ್ತುಗಳು ಅನ್ವಯ. ಬ್ಯಾಂಕ್ ಆಫ್ ಬರೋಡಾ. ಇದ್ಯಾಕಜ್ಜ ಊರಾಚೆ ಬಂದು ಈ ಒಣಗಿದ ಮರದ ಕೆಳಗಡೆ ಮಂಕಾ ಕೂತಿದ್ಯಾ? ಯಾ ಪಾಟಿ ಸಖೆ, ಊರ್ ತುಂಬಾ ಧೂಳು, ಒಳ್ಳೆ ಗಾಳಿಯೂ ಇಲ್ಲ.